ಕಾಲುಗಳು, ಆಗ ಬ್ರಹ್ಮನ ಶಿರಸ್ಸಿನಿಂದ ಹೊರಟ ರಕ್ತವು ಸಮುದ್ರದ ಮೇಲುವರೆದು ಒಕ್ಕುವಂತೆ ಪ್ರಣಯವಾಗಲು. ಆಗ ಬ್ರಹ್ಮನ ಮೂರ್ತಿಯಿಂದ ಎದ್ದು ಎತ್ತತ್ತು ಕಾಲಭೈರವ ಮೂರ್ತಿಗೆ ನಮಸ್ಕರಿಸಲು, ಕಾಲಭೈರವ ಮೂರ್ತಿಗೆ ಕರುಣೆ ಬಂದು ಆ ಬ್ರಹ್ಮನ ಶಿರಸ್ಸಿಂದ ಹೊರಟ ರಕ್ತವಮ್ಮ ತನ್ನ ಅಗ್ನಿಯೇತ್ರದಿಂದ ಸುಟ್ಟು ಸೃಷ್ಟಿಕರ್ತೃತ್ವವನ್ನು ಪುನಃ ಕರುಣಿಸಿ ಬಿದ್ದಿರುವ ಬ್ರಹ್ಮನ ಶಿರಸ್ಸನ್ನು ಒಂದೇ ಹಸ್ತದಿಂದ ತೆಗೆದುಕೊಂಡು ಬ್ರಹ್ಮಕಪಾಲವನ್ನು ಮಾಡಿಕೊಂಡು ಭಿಕ್ಷಾಟನಕ್ಕೆ ಹೊರಟ ರುದ್ರ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಭವತಿ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಆಪತ್ ಬಂದು ಶ್ರೀಹರಿಯೇ ಶಾಪ ವಿಮೋಚನಗಾಸರೆಯೇ ಆಪತ್ ಬಂದು ಶ್ರೀಹರಿಯೇ ಶಾಪ ವಿಮೋಚನಗಾಸರೆಯೇ ನೀನಿಲ್ಲದೆ ನಾನಿಲ್ಲಿಗೆ ಬಂದೆ ಭಿಕ್ಷಾಂದೇ ಬ್ರಹ್ಮಕಪಾಲವ ಹಿಡಿದು ಧರ್ಮ ದೀಕ್ಷೆಯಲ್ಲಿ ನಡೆದು ಬ್ರಹ್ಮಕ ಪಾಲವ ಹಿಡಿದು ಧರ್ಮ ದೀಕ್ಷೆಯಲ್ಲಿ ನಡೆದು ನೀನಿಲ್ಲದೆ ನಾನಿಲ್ಲಿಗೆ ಬಂದೆ ಭವತಿ ಭವತಿ ಭಿಕ್ಷಾಂದೇಹಿ ಬೇಡುತನ ಬಂದೆ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ವೀರ ಸರ್ವ ಶ್ರೀ ನಮ್ಮ ವೀರಭದ್ರದೇವರು ಹುಟ್ಟಿದಾಗಲೇ ಹೂವಿನ ಕಾಶಿ ಬ್ರಹ್ಮ ಕಾಶಿ ವಿಷ್ಣು ಕಾಶಿ ನೆಟ್ಟುವ ಹಣ್ಣಿನಾವಿಗೆ 1000 ಶಿರಸ್ಸು 2000 ಭುಜ 3000 ಕಣ್ಣು ಉರ್ಲುಂ ಸಡಕಿನ ಹಗ್ಗ ಗಜದಾಂಡು ಗಜಾಂಕುಶ ಚಪಕೊಡಲಿ ಚರವೀರಭದ್ರ ಭಟ್ಟಿ ಸಾಯುಧವನ್ನು ಬಿಡಿದು ಕರಗಸದ ಬಾಣ ಕುಂಜರದ ಬಾಕು ಜುಂಜುಬೀರು ಗಣ್ಣು ಕೈಯಂಬು ಕಠಾರಿ ಈಟಿ ರಣಚೂರಿ ಎಂತಿಷ್ಟಾಯುಧವನ್ನು ಬಿಡಿದು ಎಂತಿಷ್ಟಾಯುಧವನ್ನು ಬಿಡಿದು ಕೊಲನಿಲ ಎಂದು ಹರಿದು ಹೋಗುತ್ತೆ ವಿಷ್ಣು ಮೇಲಾದ ದೇವತೆಗಳನ್ನು ಸೆರೆ ಹಿಡಿದು ದಕ್ಷ ಬ್ರಹ್ಮಣ ಶಿರವನ್ನೇ ಹಿಡಿದು